ಯಜ್ವಿಜ್ಞಾನಾತ್ ಅಮೃತ ಭವಂತಿ. ಯಾವುದನ್ನು ತಿಳಿದಿದ್ದೇ ಆದರೆ ಅಮೃತ ಸ್ವರೂಪರಾಗುತ್ತಾರೆ ಅನ್ನುವ ಶಾಸ್ತ್ರದ ಮಾತು, ಮತ್ತು ಅದು ಜಗತ್ತಿಗೆ ಮೂಲವಾಗಿದೆ ಅನ್ನುವಂಥದ್ದು, ಅದನ್ನು ಬ್ರಹ್ಮ ಎಂದು ಸಂಬೋಧಿಸಲಾಗುತ್ತದೆ ಅನ್ನುವಂಥದ್ದು. ಆ ಬ್ರಹ್ಮ ನಾಸ್ತಿ, ಅದು ಇಲ್ಲವೇ ಇಲ್ಲ. ಸುಮ್ಮನೆ ನೀವು ನಮ್ಮ ತಲೆಯಲ್ಲಿ ಇಂಜೆಕ್ಷನ್ ಮಾಡಿದಿರಷ್ಟೇ, ಅಂಥ ಬ್ರಹ್ಮ ಅನ್ನೋದು ಇಲ್ಲವೇ ಇಲ್ಲ. ನಾಸ್ತಿ ಅಸತೈವ. ಮತ್ತೆ ಜಗತ್ ಹುಟ್ಟಿದೆ ಅಲ್ವೋ, ಅಸತ್ತಿನಿಂದ ಜಗತ್ ಹುಟ್ಟಿದೆ. ಇದಂ ನಿಸೃತಂ ಅಸತ್ ಇವ, ಅಸತೈವ ಇದಂ ನಿಸೃತಂ. ಬ್ರಹ್ಮನಿಂದ ಹುಟ್ಟಿದೆ ಅಂತ ನೀವು ಹೇಳ್ತೀರಿ, ಬ್ರಹ್ಮನೇ ಮೂಲ ಅಂತ. ಆ ಬ್ರಹ್ಮ ಅಂತ ಬ್ರಹ್ಮ ಇಲ್ಲವೇ ಇಲ್ಲ. ಮತ್ತು ಜಗತ್ತು ಹುಟ್ಟಿ ಜಗತ್ತಿಲ್ಲಿ ಲಭ್ಯ ಆಗಿದೆ ಅಲ್ವೋ, ಅಸತ್ತಿನಿಂದ ಲಭ್ಯ ಆಗಿದೆ, ಸತ್ತಿನಿಂದ ಲಭ್ಯ ಆಗಿಲ್ಲ ಅಂತ ಯಾರಿಗಾದರೂ ಸಂದೇಹ ಬರಬಹುದು, ಸಂಶಯ ಬರಬಹುದು. ಶೂನ್ಯವಾದಿಗಳು ಅಂತಿದ್ರಲ್ವೋ, ಅವ್ರು ಬರ್ತಾರೆ ದಾರಿಯೊಳಗೆ, ಏನು ಮಾತಾಡ್ತೀರಿ ನೀವು, ಬ್ರಹ್ಮನಿಂದ ಸೃಷ್ಟಿ ಆಗಿಲ್ಲ, ಮತ್ತು ಹೆಂಗಾಗಿದ್ದಪ್ಪ ಇದು, ಶೂನ್ಯಂ ಅಸತ್ತಿನಿಂದ ಆಗಿದೆ. ಇಲ್ಲಪ್ಪ, ಉಪನಿಷತ್ತು ಹೇಳ್ತದೆ ಸದೈವ ಸೌಮ್ಯ ಇದಮಗ್ರ ಆಸೀತ್, ಈ ಜಗತ್ತು ಪೂರ್ವದಲ್ಲಿ ಸತ್ ಮಾತ್ರವಾಗಿತ್ತು ಅಂತ ಹೇಳ್ತದೆ. ಅಸದೇವ ಆಸೀತ್, ಸತ್ ಅಲ್ಲ, ಮೊದಲು ಇದ್ದದ್ದು ಅಸತ್ ಮಾತ್ರ. ಅಂತಹ ಸಂಶಯವನ್ನು ಹೊಂದಿದವರಿಗೆ, ಅವರ ಸಂಶಯ ಪರಿಹರಿಸಲಿಕ್ಕಾಗಿ ಈ ಒಂದು ಮಂತ್ರ ಬಂದಿದೆ. ಯದಿದಂ ಕಿಂಚ ಜಗತ್ ಸರ್ವಂ, ಯದಿದಂ ಕಿಂಚ ಜಗತ್ ಸರ್ವಂ, ಪ್ರಾಣ ಈಜತಿ ನಿಸೃತಂ, ಪ್ರಾಣ ಈಜತಿ ನಿಸೃತಂ, ಮಹದ್ವಯಂ ವಜ್ರಮುದ್ಯುತಂ ಯ, ಮಹದ್ವಯಂ ವಜ್ರಮುದ್ಯುತಂ ಯ, ಏತದ್ ವಿದುರ ಮೃತಾಸ್ತಿ ಭವಂತಿ, ಏತದ್ ವಿದುರ ಮೃತಾಸ್ತಿ ಭವಂತಿ, ವಿದುರಮೃತಾಸ್ತಿ, ವಿದುರಮೃತಾಸ್ತಿ, ಏತದ್ ವಿದುರಮೃತಾಸ್ತಿ ಭವಂತಿ, ಏತದ್ ವಿದುರಮೃತಾಸ್ತೆ ಭವಂತಿ, ವಿದುರಮೃತಾಸ್ತೆ ಭವಂತಿ. ಇದಂ ಜಗತ್ ಸರ್ವಂ, ಯತ್ ಯಾವುದು ಈ ಜಗತ್ತು ಅಂತ ಅನಿಸ್ಕೊಂಡಂಥದ್ದಿದೆಯೋ ಇದಷ್ಟು ಪ್ರಾಣ ಏಜತಿ ನಿಸೃತಂ, ಪ್ರಾಣದಿಂದ ಹೊರಗೆ ಬಂದು ಏಜತಿ, ಏಜತಿ ಅರ್ಥ ಅಲುಗಾಡ್ತಾ ಇದೆ, ಈ ಜಗತ್ತು ಅಲುಗಾಡ್ತಾ ಇದೆ. ಹೇಗೆ ಇಂಟರ್ಪ್ರಿಟೇಷನ್ ಮಾಡ್ತೀರಿ, ಈ ಜಗತ್ತು ಚೇತನವಾಗಿ ಕಂಡಿದೆ, ಈ ಜಗತ್ತು ಚೇತನವಾಗಿ ಕಂಡಿದೆ, ಪ್ರಾಣದಿಂದ ಹೊರಬಂದು, ಪ್ರಾಣದಿಂದ ಹೊರಬಂದು ಚೇತನವಾಗಿ ಕಂಡಿದೆ. ಹೇಗಪ್ಪ ಅಂದರೆ, ವಜ್ರಂ ಉದ್ಯತಂ ಯಹ, ವಜ್ರಂ ವಜ್ರಾಯುಧವನ್ನು ಎತ್ತಿಕೊಂಡು ಒಬ್ಬನು ನಿಂತಿದ್ದಾನೆ ಅಂತ ಅನ್ಕೊಡು, ಅವನ ಕೈಯಲ್ಲಿ ವಜ್ರಾಯುಧ ಇದೆ. ಆವಾಗ ಆ ವಜ್ರಾಯುಧದ ವ್ಯಕ್ತಿಯನ್ನು ಮತ್ತು ವಜ್ರಾಯುಧವನ್ನು ಕಂಡು ಮಹದ್ಭಯಂ, ಅತಿ ಹೆಚ್ಚಿನ ಭಯಕ್ಕೆ ನಾವು ಒಳಗಾಗ್ತೀವಿ. ಯಾಕೆ ಪವರ್ ಇದೆ ಅಲ್ಲಿ, ಪವರ್ ಜಗತ್ತಿನಲ್ಲಿ ಅತ್ಯಂತ ಭಯವಾದ ವಸ್ತು ಯಾವುದು ಅಂತಂದರೆ ಪವರ್, ಮನಿ ಪವರ್, ಪೊಸಿಷನ್ ಪವರ್. ಎರಡೂ ಇತ್ತಂತಂದರೆ ಭಾರಿ ಪವರ್ಫುಲ್ ಅಂತ, ನಾನು ಇರಬೇಕು, ಪವರ್ ಇರಬೇಕು, ಅಧಿಕಾರನೂ ಇರಬೇಕು. ಅಂತಹ ವಜ್ರಾಯುಧವನ್ನು ಹಿಡಿದುಕೊಂಡವನು ಕೈಯಿಂದ ಎತ್ತಿ ಉದ್ಯತಂ, ಕೈಯಿಂದ ಎತ್ತಿ ಕೈಯಿಂದ ವಜ್ರಾಯುಧವನ್ನು ಎತ್ತಿ ಹಿಡಿದಂಥವನನ್ನು ಕಂಡರೆ ಮಹದ್ಭಯಂ, ಭಾರಿ ಭಯವಾಗುತ್ತದಲ್ವೋ. ಹಾಗೆ ಇಲ್ಲಿ ಕೂಡ ಆ ಪ್ರಾಣದಿಂದ ಹೊರಬಂದಂತಹ ಈ ಜಗತ್ತು ಭಯಗೊಳ್ತಾ ಇದೆ, ಚೇತನವಾಗಿದೆ. ಅಂತಹ ಆ ಬ್ರಹ್ಮನನ್ನು ಏತದ್ ವಿದುಹು, ಅಂತಹ ಆ ಬ್ರಹ್ಮನನ್ನು ಯಾರು ತಿಳಿದಿರುತ್ತಾರೋ ತೇ ಅಮೃತ ಭವಂತಿ, ಅವರು ಅಮೃತ ಸ್ವರೂಪರಾಗುತ್ತಾರೆ. ಇತನೀಸಿ ಬಾಧೆ, ಅವರು ಅಮೃತರಾಗುತ್ತಾರೆ. ಇಲ್ಲಿ ತಿಳಿಯೋದು ಅಂದ್ರೆ ಏನು? ಒಂದು ಭಾಗದಲ್ಲಿ ಬ್ರಹ್ಮನಿಂದ ಎಲ್ಲವೂ ಹೊರಬಂದಿದೆ, ಎಲ್ಲಕ್ಕೂ ಮೂಲ ಬ್ರಹ್ಮ, ಆಮೇಲೆ ಎರಡನೇ ಭಾಗದಲ್ಲಿ ಆ ಬ್ರಹ್ಮನೇ ನಾನು. ಆ ಬ್ರಹ್ಮನೇ ನಾನು. ಮೂರನೇ ಭಾಗದಲ್ಲಿ ಅಂತಹ ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ. ಏನಿದೆಯೋ ಅದೆಲ್ಲವೂ ಬ್ರಹ್ಮನೇ. ಕೊನೆಯ ಭಾಗದಲ್ಲಿ ಹೊರತುಪಡಿಸಿ ಏನಾದರೂ ಒಂದು ಇದೆ ಅಂತ ಹೇಳಿದ್ದಾದರೆ ಅದು ಮಿಥ್ಯ. ಈ ನಾಲ್ಕು ಸೂತ್ರದೊಳಗೆ ಪೂರಾ ವೇದಾಂತದ ವಿಚಾರಗಳು ಸ್ಪಷ್ಟವಾಗ್ತವೆ. ಜಗತ್ತಿಗೆ ಮೂಲ ಯಾವುದು? ಬ್ರಹ್ಮ. ಆ ಬ್ರಹ್ಮನೇ ಎರಡನೇದ್ದು ನಾನು. ಆ ಬ್ರಹ್ಮನೇ ಈ ಜಗತ್ತೆಲ್ಲವೂ ವ್ಯಾಪಿಸಿಕೊಂಡು ಇದೆ. ಹೊರತುಪಡಿಸಿ ಏನಾದರೂ ಒಂದು ಇದ್ದೇ ಅಂತ ಅಂದದ್ದೇ ಆದರೆ ಅದು ಮಿಥ್ಯ ಅನ್ನುವುದನ್ನು ಯಾರು ತಿಳಿತಾರೋ ಅವರು ಅಮೃತಾಹ ಭವಂತಿ, ಅವರು ಅಮೃತ ಸ್ವರೂಪರಾಗುತ್ತಾರೆ. ಭಾಷ್ಯ 160. ಯದಿದಂ ಕಿಂಚ ಯತ್ಕಿಂಚ ಇದಂ ಜಗತ್ ಸರ್ವಂ ಪ್ರಾಣೇ ಪರಸ್ಮಿನ್ ಬ್ರಹ್ಮಣಿ ಸತಿ ಏಜತಿ ಕಂಪತೆ ತತೈವ ನಿಸೃತಂ ನಿರ್ಗತಂ ಸತ್ ಪ್ರಚಲತಿ ನಿಯಮೇನ ಚೇಷ್ಟತೆ. ಯತ್ಕಿಂಚ ಇದಂ ಜಗತ್, ಏನೇನು ಜಗತ್ತು ಅನ್ನುವಂಥದ್ದು ಅನಿಸ್ತದೋ, ನಾಮರೂಪಗಳು, ಅಸಂಖ್ಯವಾದ ನಾಮರೂಪಗಳು, ಅನೇಕಾನೇಕ ಗುಣಗಳ ಕಾಂಬಿನೇಷನ್ಸ್ಗಳು, ಸತ್ವ ರಜಸ್ತಮ ಗುಣಗಳ ಕಾಂಬಿನೇಷನ್ಸ್ಗಳು, ಅನೇಕಾನೇಕ ಜೀವರಾಶಿಗಳು, ಅಂತ ಏನು ಸರ್ವಂ ಎಲ್ಲ ಈ ಜಗತ್ತು ಅನ್ನುವಂಥದ್ದಿದೆಯೋ, ಇದು ಪರಸ್ಮಿನ್ ಪ್ರಾಣೇ. ಪರಸ್ಮಿನ್ ಪ್ರಾಣೆ ವ್ಯಷ್ಟಿ ಪ್ರಾಣ ಅಲ್ಲ, ವ್ಯಷ್ಟಿ ಪ್ರಾಣ ಅಲ್ಲ. ಅದಕ್ಕೆ ಒಂದು ಶಬ್ದ ಬ್ರಹ್ಮಣಿ. ಪರಸ್ಮಿನ್ ಪ್ರಾಣೆ ಅಂದರೆ ಬ್ರಹ್ಮಣಿ ಅಂತರ್ಥ. ಬ್ರಹ್ಮಣಿ ಸತಿ ಆ ಬ್ರಹ್ಮನಲ್ಲಿಯೇ ಇದ್ದು ಹೊರಬಂದಿದ್ದರಿಂದಾಗಿ ಈಜತಿ ಈಜತಿ ಕಂಪತೆ ಅಲುಗಾಡುತ್ತದೆ ವೈದಾಡುತ್ತದೆ. ತತಯೇವ ನಿಸೃತಂ, ಆ ಪ್ರಾಣದಿಂದಲೇ ಹೊರಬಂದಿದೆ, ಆ ಬ್ರಹ್ಮನಿಂದಲೇ ಹೊರಬಂದಿದೆ ಅಂತ ಅರ್ಥ. ವೈದಾಡುತ್ತದೆ ಅಂದ್ರೆ ಏನು? ವೈದಾಡುತ್ತದೆ ಅಂದ್ರೆ ಏನು? ಕರ್ಮದಲ್ಲಿ ತೊಡಗಿದೆ. ಯಾವ ಕರ್ಮದಲ್ಲಿ ತೊಡಗಿದೆ? ಪ್ರವೃತ್ತಿಗೆ ತಕ್ಕಂತೆ ಕರ್ಮದಲ್ಲಿ ತೊಡಗಿದೆ. ಆ ತೊಡಗುವಿಕೆಯು ಕೂಡ ಒಂದು ನಿಯಮ ಇದೆ. ನಿಯಮೇನ ಚೇಷ್ಟತೆ, ಕರ್ಮದಲ್ಲಿ ತೊಡಗುವುದೇ ಒಂದು ಚೇಷ್ಟ, ಅದು ನಿಮಗೆ ಸ್ಪಷ್ಟ ಗೊತ್ತಿರಲಿ. ಕರ್ಮದಲ್ಲಿ ತೊಡಗುವುದು ಅಂತ ಏನಿದೆಯೋ ಅದೊಂದು ಚೇಷ್ಟ. ಈ ಚೇಷ್ಟ ಮಿತಿಯನ್ನು ಮೀರಿದ್ದಾದರೆ ಕುಚೇಷ್ಟ ಅಂತ. ಚೇಷ್ಟ ಬಿಕಮ್ಸ್ ವಾಟ್? ಕುಚೇಷ್ಟ. ಆ ಚೇಷ್ಟ ಒಂದು ನಿಯಮದಲ್ಲಿ ಇದ್ದದ್ದಾದರೆ ಅದು ಏನಾಗ್ತದೆ ಅಂತಂದರೆ ಶ್ರೇಷ್ಠ ಆಗ್ತದೆ. ಕುಚೇಷ್ಟನೂ ನಮ್ಮ ಕೈಯೊಳಗೆ ಇದೆ, ಶ್ರೇಷ್ಠನೂ ನಮ್ಮ ಕೈಯೊಳಗೆ ಇದೆ. ನಿಯಮ, ನಿಯಮೇನ ಚೇಷ್ಟತೆ, ಒಂದು ಮಿತಿಯಲ್ಲಿ. ಚೇಷ್ಟ ಯಾವಾಗಲೂ ಒಂದು ಮಿತಿಯಲ್ಲಿರಬೇಕು. ಹುಟ್ಟಿದ್ದು ಜೋಕ್ ಮಾಡದೆ, ಸತ್ತದ್ದು ಜೋಕ್ ಮಾಡದೆ. ಪ್ರಾಣೇಶನಿಗೆ ನೀವು ಸೀನಿದ್ರೆ ಅದೊಂದು ಜೋಕ್ ಅವನಿಗೆ, ನೀವು ತಲೆ ನೋವು ಅಂತ ಕೈ ಹಿಡಿದ್ರೆ ಅದೊಂದು ಜೋಕ್ ಮಾಡ್ತಾನೆ. ಅದು ಸ್ವಲ್ಪ ಮಿತಿ ಮೀರುತ್ತೆ. ಎಲ್ಲವೂ ಒಂದು ಮಿತಿಯಲ್ಲಿರಬೇಕು. ಅದಕ್ಕೊಂದು ಶಬ್ದ ಬಂದಿದೆ ಭಗವದ್ಗೀತೆಯಲ್ಲಿ, ಯುಕ್ತ ಚೇಷ್ಟಸ್ಯ ಕರ್ಮಸು. ಕರ್ಮ ಚೇಷ್ಟ ಎರಡಕ್ಕೂ ಒಂದೇ ಅರ್ಥ. ಯುಕ್ತ ಚೇಷ್ಟಸ್ಯ ಕರ್ಮಸು, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಕರ್ಮಗಳು ಇರಲಿ, ಕರ್ಮಗಳು ಜರುಗಲಿ, ಆದರೆ ಒಂದು ಮಿತಿಯಲ್ಲಿ ಇರಬೇಕು. ಆ ಮಿತಿಯನ್ನು ಹಾಕಿಕೊಡುವಂತಹ ಮಾರ್ಗದರ್ಶನವನ್ನೇ ಧರ್ಮ ಅಂತ ಕರೀತಾರೆ. ಕನೆಕ್ಷನ್, ಆ ಮಿತಿಯಲ್ಲಿ ಇರಬೇಕು ಅನ್ನುವ ಮಾರ್ಗದರ್ಶನವನ್ನು ಏನು ನಾವು ಪಡಿತೀವಿ, ಆ ಮಾರ್ಗದರ್ಶನವನ್ನು ಧರ್ಮ ಅಂತ ಕರೀತಾರೆ. ಧರ್ಮ ಇದು ಬರೀ ಒಂದು ಮಾರ್ಗದರ್ಶ, ಮಾರ್ಗಸೂಚಕ. ಇದು ಧರ್ಮ, ಇದು ಗುಂಪಲ್ಲ, ಇದು ಪಂಗಡ ಅಲ್ಲ. ಮುಂದೆ ಆ ದೇಶದ ಮಣ್ಣಿನ ಅಭಿಮಾನವನ್ನು ಹೊಂದಿ, ಆ ದೇಶದ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಅಭಿಮಾನ ಹೊಂದಿ, ಆ ನಂತರ ನಾವು ಅದೇನು ಮಾಡ್ತೀವಿ, ಹಿಂದೂ ಧರ್ಮ ಅಂತ ಅದಕ್ಕೆ ಕೊಡ್ತೇವೆ. ಸರ್, ವಾಸ್ತವಿಕವಾಗಿ ಧರ್ಮ ಹಿಂದೂನೂ ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ, ಇಸ್ಲಾಮೂ ಅಲ್ಲ, ಬೌದ್ಧನೂ ಅಲ್ಲ. ಧರ್ಮ ಇದೊಂದು ಮಾರ್ಗದರ್ಶನ. ಏನಕ್ಕೆ ಮಾರ್ಗದರ್ಶನ? ನಮ್ಮ ಚೇಷ್ಟ. ಈ ಚೇಷ್ಟಾದಿಂದ ಏನಾಗಬೇಕಾಗಿದೆ? ನಮ್ಮ ಜೀವನ ಪೂರ್ತಿ ಅದು ಚೇಷ್ಟಾದಿಂದಲೇ ಕೂಡಿದ್ದರಿಂದಾಗಿ ಜೀವನಕ್ಕೇನೆ ಒಂದು ಮಾರ್ಗದರ್ಶನ, ಹೇಗೆ ಜೀವನ ನಡೆಸಬೇಕು. ಕನೆಕ್ಷನ್ ಈ ಪ್ರಕಾರವಾಗಿ ಮಿತವಾಗಿರಬೇಕು. ಏಜತಿ ಕಂಪತೆ, ಏನಿದು ನಿಯಮೇನ ಚೇಷ್ಟತೆ, ಆ ಚೇಷ್ಟ ಹದ್ದುಬಸ್ತಿನಲ್ಲಿರಬೇಕು. ಮಿತಿಯಲ್ಲಿರಬೇಕು ಅಂದ್ರೇನು? ಹದ್ದುಬಸ್ತಿನಲ್ಲಿರಬೇಕು. ಕಹಿ ಆಗ್ತದೆ, ಅಸಹ್ಯ ಆಗ್ತದೆ, ಅವಮಾನಕರವಾಗ್ತದೆ ಹದ್ದು ಮೀರಿದರೆ. ಅದು ಒಂದು ಹದ್ದುಬಸ್ತಿಯಲ್ಲಿ ಇರಬೇಕು. ಆ ಹಸ್ತು ಹದ್ದುಬಸ್ತಿಯಲ್ಲಿ ಇಡಲಿಕ್ಕಾಗಿ ನಮಗೆ ಮಾರ್ಗದರ್ಶನ ಬೇಕಾಗ್ತದೆ. ಯಾಕೆ ನಮಗೆ ಸ್ವಾತಂತ್ರ್ಯತೆ ಇದೆ ಪುರುಷಾರ್ಥದ. ಆ ಮಾರ್ಗದರ್ಶನವನ್ನು ಧರ್ಮ ಅಂತ ಕರಿತೀವಿ. ಈ ಧರ್ಮ ಎಲ್ಲಿಂದ ಬಂತು? ಎಲ್ಲಿಂದ ಎಲ್ಲ ಪ್ರಾಣಿಗಳು ಬಂದಾವೋ ಅಲ್ಲಿಂದ ಈ ಧರ್ಮನೂ ಬಂತು. ಹಾಂ, ಈ ಸಮಸ್ತ ಸೃಷ್ಟಿಯ ಮೂಲ ಯಾವುದೋ ಅದೇ ಮೂಲದಿಂದ ಸೃಷ್ಟಿಗೆ ಬೇಕಾದ ಮಾರ್ಗದರ್ಶನವೂ ಕೂಡ ಅದೇ ಮೂಲದಿಂದ ಲಭ್ಯವಾಗಿದೆ. ಇದನ್ನು ಎಲ್ಲ ಧರ್ಮದವರು ಒಪ್ಪುತ್ತಾರೆ. ಅವರವರ ಧರ್ಮದಲ್ಲಿ ಅವರವರ ಧರ್ಮದ ಮಾರ್ಗದರ್ಶನ ಯಾರಿಂದ ಬಂದದ್ದು ಅಂತಂದರೆ ಅವರವರ ಏನು ಶ್ರದ್ಧಾ ದೇವತಾ ಇದೆ, ಅದೇನು ಪ್ರಾಫೆಟ್ ಅಂತಿರೋ ಏನೋ ಅವರಿಂದ ಲಭ್ಯವಾಗಿದೆ ಅಂತ ಅವರು ಒಪ್ಕೋತಾರೆ. ಇಷ್ಟರಿಂದ ಮಾತ್ರ ಎಲ್ಲ ಧರ್ಮಗಳು ಬಂದು ಅಂತ ಹೇಳೋದು ತಪ್ಪಾಗ್ತದೆ. ಅನೇಕ ಸಂಗತಿಗಳಿವೆ. ಮಾರ್ಗದರ್ಶನ ಬುಕ್ಕಿನಲ್ಲಿಯ ವಾಕ್ಯಗಳ ದೃಷ್ಟಿಯಿಂದ ಮಾರ್ಗದರ್ಶನ ಅಂತಂತಾದರೆ ಅವರವರ ದೇವತಾ ಅವರವರ ಧರ್ಮನ ಹುಟ್ಟು ಹಾಕಿದ್ರು ಅಂತ ಆಗ್ತದೆ. ಆದರೆ ಮಾರ್ಗದರ್ಶನ ಬುಕ್ಕಿಗೆ ಸೀಮಿತ ಮಾತ್ರ ಇಲ್ಲ, ಗುಣಗಳಿಗೆ ಸೀಮಿತ, ಅವರ ಆಶೆ ಇಚ್ಛೆಗಳಿಗೆ ಸೀಮಿತ. ಅವರವರ ಪ್ರವೃತ್ತಿಗಳಿಗೆ ಸೀಮಿತ, ಅವರವರ ವಯಸ್ಸಿಗೆ ತಕ್ಕಂತೆ ಸೀಮಿತವಾಗಿರ್ತದೆ. ಬ್ರಹ್ಮಚಾರಿ ಆದವನು ಏನು ಬಯಸ್ತಾನೆ ಅದನ್ನು ರಿಟೈರ್ಡ್ ಫೆಲೋ ಬಯಸಲಿಕ್ಕಿಲ್ಲ. ರಿಟೈರ್ಡ್ ಆದವನು ಏನು ಬಯಸ್ತಾನೆ ಅದನ್ನು ಯಂಗ್ ಫೆಲೋ ಬಯಸಲಿಕ್ಕಿಲ್ಲ. ವಯೋಭೇದಕ್ಕೆ ತಕ್ಕಂತೆ ಮಾರ್ಗದರ್ಶನ ಏನಾಗ್ತದೆ? ಆತಪ್ಪ ನಿಂದೆಲ್ಲ ಮುಗಿದದ, ನೀ ಹೋಗಿ ಇನ್ನು ವಾನಪ್ರಸ್ಥ ಸೇರು ಅಂತೇಳಿ ಬ್ರಹ್ಮಚಾರಿ ಹೇಳಿದ್ರೆ ನಡೀತದಾ? ಅಥವಾ ಕೊಲ್ಲಿ ರಾಷ್ಟ್ರದ ಶೇಖ್ ಬಂದಾಗ ಅವನಿಗೆ 100 ವರ್ಷ ವಯಸ್ಸು, ಬಾರಪ್ಪ ನಮ್ಮಲ್ಲೊಂದು ಹುಡುಗಿದ 18 ವರ್ಷದ್ದು ಮದುವೆ ಮಾಡ್ಕೊ ಅಂತ ಹೇಳಲಿಕ್ಕೆ ಆಗ್ತದೆ ಅವನಿಗೆ? ಮಾರ್ಗದರ್ಶನ ಅವರವರ ವಯಸ್ಸಿಗೆ ತಕ್ಕಂತೆ, ಅವರವರ ಕ್ಷೇತ್ರಕ್ಕೆ ತಕ್ಕಂತೆ, ಅವರವರ ಪ್ರವೃತ್ತಿಗೆ ತಕ್ಕಂತೆ, ಅವರವರ ಆಶೆ ಇಚ್ಛೆಗಳಿಗೆ ತಕ್ಕಂತೆ ಬದಲಾಗ್ತಾ ಹೋಗ್ತದೆ ಮಾರ್ಗದರ್ಶನ. ಈಗ ಮಾರ್ಗದರ್ಶನ ಬದಲಾದಂತೆ ಧರ್ಮದ ಹೇಳಿಕೆಗಳು ಕೂಡ ಬದಲಾಗ್ತವೆ. ಹೀಗಾಗಿ ಕರ್ಮ ಅಂದರೆ ಚೇಷ್ಟ, ಚೇಷ್ಟ ಹದ್ದುಬಸ್ತಿನಲ್ಲಿರಬೇಕು, ಹಿತಮಿತವಾಗಿರಬೇಕು, ಅದಕ್ಕೆ ಲಭ್ಯವಾಗಬೇಕಾದದ್ದಕ್ಕೆ ಧರ್ಮ ಅಂತ ಕರೀತಾರೆ. ಆ ಧರ್ಮವು ಎಲ್ಲಿಂದ ಬಂತು ಅಂದರೆ ಅದು ಕೂಡ ಅದೇ ಮೂಲದಿಂದ ಬಂತು. ಈಗ ನಿಯಮ ಯಾರು ಹಾಕ್ಕೊಟ್ರು ಹಂಗಾರೆ ಚೇಷ್ಟ ಅದೇ ಪ್ರಚಲತಿ ನಿಯಮೇನ, ನಿಯಮದಲ್ಲಿ ಈ ಚೇಷ್ಟೆಗಳು ಜರುಗಲ್ಪಡ್ತವೆ. ನಿಯಮ ಯಾರು ಹಾಕ್ಕೊಟ್ರು? ಯಾರು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರು? ನೀವು ನಿಮಗೆಲ್ಲ ಗೊತ್ತದ, ವ್ಯವಹಾರದೊಳಗೆ ಒಂದು ಹೊಸ ಪ್ರೊಡಕ್ಷನ್ ನಾವು ತಯಾರು ಮಾಡ್ತೀವಿ, ಅದು ನಿಮ್ಮ ಮನೆಯೊಳಗೆ ಬರ್ತದೆ. ಈಗ ಯಾರು ಪ್ರಾಡಕ್ಟ್ ಮಾಡಿರ್ತಾರೋ ಅವರು ಹಿಂದೆ ನಿಯಮಗಳನ್ನು ಹಾಕಿರ್ತಾರೆ, ಹೌದಾ? ಸ್ಯಾಮ್ಸಂಗ್ ಅಂತ ಒಂದು ಕಂಪನಿ, ಅದು ವಾಷಿಂಗ್ ಮಷೀನು ಮಾಡ್ತಾರೆ, ಟಿವಿನೂ ಮಾಡ್ತಾರೆ, ಮೊಬೈಲು ಮಾಡ್ತಾರೆ, ಸ್ಯಾಮ್ಸಂಗ್ ಫ್ಯಾನ್ಗಳನ್ನು ಮಾಡ್ತಾರೆ, ಇಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಮಾಡ್ತಾರೆ, ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಎಲ್ಲದಕ್ಕೂ ಒಂದೇ ಕಾಮನ್ ಕೋಡ್ ಆಫ್ ಕಾಂಡಕ್ಟ್ ಇರ್ತದೆ. ಒಂದೊಂದು ಪ್ರಾಡಕ್ಟಿಗೂ ಒಂದೊಂದು ಇರ್ತದೆ, ಕರೆಕ್ಟಾ? ಹಾಕಿರ್ತಾರಲ್ಲ, ಯಾರು ಹಾಕಿರ್ತಾರೆ? ಯಾವುದೋ ಕಂಪ್ನಿಯವರಲ್ಲ, ಯಾವ ಕಂಪ್ನಿಯವರು ಅದನ್ನು ಪ್ರೊಡ್ಯೂಸ್ ಮಾಡಿದಾರೋ ಅದೇ ಕಂಪನಿಯವರು ಅದಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಯಾವ ಕಂಪನಿ, ಭಗವಾನ್ ಕಂಪನಿ ಈ ಸೃಷ್ಟಿಯನ್ನು ಮಾಡ್ತು, ಆ ಭಗವಾನ್ ಕಂಪನಿನ ಏನು ಮಾಡ್ತು? ಧರ್ಮದ ಮಾರ್ಗದರ್ಶನ ಮಾಡ್ತು. ಹಾಗಾದರೆ ಬ್ರಹ್ಮ ಪ್ರಾಣಿಗೂ ಮೂಲ, ಸೃಷ್ಟಿಗೂ ಮೂಲ, ನಿಯಮಗಳಿಗೂ ಮೂಲ, ಧರ್ಮಕ್ಕೂ ಮೂಲ. ಅರ್ಥ ಆಯ್ತಾ? ಯದೇವಂ ಜಗತ್ ಉತ್ಪತ್ತಿ ಆದಿ ಕಾರಣಂ ಬ್ರಹ್ಮ ತತ್ ಮಹದ್ಭಯಂ. ಏನು ಸಿದ್ಧಾರ್ಥ ಈಗ? ಆ ಬ್ರಹ್ಮ ಜಗದ ಉತ್ಪತ್ತಿ ಆದಿ ಕಾರಣ, ಜಗತ್ತಿನ ಉತ್ಪತ್ತಿಗೂ ಇತ್ಯಾದಿಗೂ ಅವನೇ ಕಾರಣ. ಈಗ ಜಗತ್ತಿನ ಉತ್ಪತ್ತಿಗೆ ಅವನಿಗೆ ಕಾರಣ ಅಂದಮೇಲೆ ನಮ್ಮ ಉಸಿರಾಟವನ್ನು ಯಾವಾಗ ಬೇಕು ಆವಾಗ ಅವನು ಹಿಡಿಬಹುದು. ಪ್ರಾಣಕ್ಕೆಲ್ಲರೂ ಹೆದರ್ತಾರೆ ಅನ್ನೋದು ಕಾಮನ್ ಎಕ್ಸ್ಪೀರಿಯನ್ಸ್ ನೋಡ್ರಿ. ಕತ್ತು ತಗೊಂಡು ನೀರಾಗ ಮುಳುಗಿಸ್ಬಿಟ್ರೆ ಅವನಿಗೇನು ನೆನಪಾಗ್ತದೆ? ಸ್ವರ್ಗ ನೆನಪಾಗ್ತದ, ವೈಕುಂಠ ನೆನಪಾಗ್ತದ, ಅಥವಾ ಜಾಮೂನ್ ನೆನಪಾಗ್ತದ, ಏನು ನೆನಪಾಗ್ತದೆ ಅವನಿಗೆ? ಮೊದಲ ನನ್ನ ಕತ್ತ ಕೈ ಬಿಡ್ರಿ, ನನಗೆ ಗಡಗಡ ನಡಗುತ್ತಾರ ಪ್ರಾಣ ಅವನು. ಒಂದು ವರ್ಷ ಅಲ್ಲ, 50 ವರ್ಷ ಪ್ರಾಣಾಯಾಮ ಮಾಡು ಮತ್ತು ನಿನ್ನ ಪ್ರಾಣಕ್ಕೆ ಹೆದರಿಕೆ ನಿಲ್ಲದೆ. ಪ್ರಾಣಕ್ಕೆ ಹೆದರೇ ಹೆದರ್ಬೇಕೆಲ್ಲರೂ. ಅದಕ್ಕೆ ಜಗತ್ ಉತ್ಪತ್ತಿ ಆದಿ ಕಾರಣ ಬ್ರಹ್ಮ ತತ್ ಮಹದ್ ಭಯಂ. ಈ ಜಗತ್ತಿನ ಉತ್ಪತ್ತಿಗೆ ಏನು ಮೂಲಭೂತವಾದ ಕಾರಣ ಬ್ರಹ್ಮ ಇದ್ದಾನೋ ಆ ಬ್ರಹ್ಮನು ಮಹಾಭಯಂ, ಮಹಾ ಭಯ, ಭಯವನ್ನು ಉಂಟು ಮಾಡುವಂತಹ ಬ್ರಹ್ಮ. ಎಲ್ಲರೂ ಬ್ರಹ್ಮನಿಗೆ ಹೆದರ್ತಾರೆ. ಹಾ, ಬ್ರಹ್ಮನಿಗೆ ಎಲ್ಲರೂ ಹೆದರ್ತಾರೆ. ಸೂರ್ಯ, ಅಗ್ನಿ, ವಾಯು, ಶ್ವಾಸೋಚ್ಛ್ವಾಸ, ಪಚನ, ಎಲ್ಲ ಸಿಸ್ಟಮ್ಗಳು ವ್ಯಕ್ತಿಗತವಾಗಿ ಸಮಷ್ಟಿಯಾಗಿ. ಪಕ್ಷಿ ಹೆದರ್ತದೋ ಇಲ್ಲೋ, ಇರುವೆ ಹೆದರ್ತದೋ ಇಲ್ಲೋ, ಜಿರಳೆ ಹೆದರ್ತದೋ ಇಲ್ಲೋ, ಅಲ್ಲಿ ಬಾತ್ರೂಮ್ನಲ್ಲಿ ಒಂದು ಸೊಳ್ಳೆ ಬಂತು, ಆ ಸೊಳ್ಳೆ ಹಿಂಗೆ ಮಾಡಿದೆ, ಅಪಾಪ ಅಷ್ಟ ಹೊಡೆತ ಆಗ್ಬಿಡ್ತು ಅದಕ್ಕೆ. ನಾ ಹಿಂಗೆ ಸರಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ, ಅಷ್ಟಕ್ಕೆ ಹೊಡೆತ ಬಿದ್ದುಬಿಡ್ತು ಅದಕ್ಕೆ. ಇಟ್ಟಿರ್ತದೆ ಎಷ್ಟಿರ್ತದೆ ಎನರ್ಜಿ, ಅದು ಕಚ್ಚುವಷ್ಟಿರ್ತದೆ ಎನರ್ಜಿ ಅದು. ಅದು ಪಟ್ ಅಂತ ಕೆಳಗೆ ಬಿತ್ತು, ಕೆಳಗೆಲ್ಲ ನೀರು ಇತ್ತಿಲ್ಲ, ಆ ಕಾಲು ಆ ನೀರಿಗೆ ಅಂಟು ಮಾಡ್ತು. ಈಗ ಮತ್ತೆ ಹಾರೋ ಪ್ರಯತ್ನ ಮಾಡಿದ್ದು, ಹಾರಲಿಕ್ಕೆ ಆಗಲಿಲ್ಲ, ಗಡಗಡ ನಡಗುತ್ತಿತ್ತು, ಭಯ ಅದು ಅಂಟ್ಕೊಂಡ್ಬಿಟ್ಟದು. ನಡೆದಾಡ್ಕೊಂಡು ಹೋಗ್ಲಿಕ್ಕೂ ಬರೋದಿಲ್ಲ, ತಕ್ಕೊಂಡು ಹಾರಲಿಕ್ಕೂ ಬರೋಂಗಿಲ್ಲ. ಪ್ರಯತ್ನ ಮಾಡ್ತು, ಮಾಡ್ತಾ ಮಾಡ್ತಾ ಮಾಡ್ತಾ ಅದು ರೆಕ್ಕೆ ಇರ್ತಾವಲ್ಲ ಸೊಳ್ಳೆ ರೆಕ್ಕೆ, ಆ ಕಾಲಷ್ಟೆಲ್ಲ ರೆಕ್ಕೆನೂ ಆ ನೀರಿಗೆ ಅಂಟ್ಕೊಂಡ್ಬಿಡ್ತು. ತತ್ರೇವ ಸಮಾಧಿ, ಅಲ್ಲೇ ಸಮಾಧಿ ಆಯಿತು. ಇದಷ್ಟು ಪ್ರಕ್ರಿಯೆ, ಒಂದು 25 ಸೆಕೆಂಡ್ ಆಗಿರಬೇಕು ಬಹುಶಃ. ಅಷ್ಟು ನೋಡ್ಕೋತ ನಿಂತಿದ್ದ, ಮುಂದೆ ಏನಿದ್ರ ಗತಿ, ಇದು ತಪ್ಪಿಸ್ಲಿಕ್ಕೆ ಬರ್ತದ? ಒಂದು ಪೇಪರ್ ತೊಗೊಂಬಂದೆ, ಅದನ್ನ ತೆಗೆಯೋಣ ಅಂಥೇಳಿ. ಅದನ್ನ ತೆಗೆದಂಗೆ 2-3 ಕಾಲು ಅಂಟ್ಕೊಳಿಕತ್ತು. ಅಯ್ಯಪ್ಪ ಬೇಡ ಬಿಡು ಅಂತಂದೆ. ಎಷ್ಟು ಪ್ರಯತ್ನ ಮಾಡಿದೆ ಅದು ಬದುಕಿಸ್ಲಿಕ್ಕೆ ಆಗಲಿಲ್ಲ. ಹೊಡೆದ ಬಿಟ್ಟಿದ್ರೆ ಚಿಂತೆನೇ ಇರ್ತಿದ್ದಿಲ್ಲ, ಆದರೆ ಹೊಡಿಲಿಲ್ಲ, ಅದು ಬದುಕಲಿ ಅಂತ ಸ್ವಲ್ಪ ಹಿಂಗೆ ಮಾಡಿದೆ. ಒಂದು ಸೊಳ್ಳೆ ಕೂಡ ಪ್ರಾಣಕ್ಕೆ ಹೆದರುತ್ತೆ. ಪ್ರಾಣ, ಆ ಪ್ರಾಣವೇ ಬ್ರಹ್ಮ. ಮಹದ್ಭಯಂ ಬ್ರಹ್ಮ, ಮಹಚ್ಚ ತದ್ಭಯಂ ಚ ಬಿಭೀತಿ ಅಸ್ಮಾತ್ ಇತಿ ಮಹದ್ಭಯಂ. ಎರಡು ಶಬ್ದವಲ್ಲಿ ಮಹತ್ ಚ ಭಯಂ, ಎರಡು ಶಬ್ದ ನೋಡ್ರಿ, ಮಹತ್ತು ಮತ್ತು ಭಯಂ. ಏನರ್ಥ? ಅದು ದೊಡ್ಡದು, ಅಷ್ಟೇ ಭಯಕಾರಕ. ಎರಡು ಸೇರಿಸಿ ಅತಿ ದೊಡ್ಡ ಭಯಕಾರಕ ಬ್ರಹ್ಮ. ಅದಕ್ಕೆ ಭೀಷೋ ದೇತಿ ಸೂರ್ಯ ಭೀಷಾಸ್ಮಾದ್ವಾತ ಪವತೆ. ಗಾಳಿ ಯಾಕೆ ಬೀಸ್ತದೆ ಹೇಳ್ರಿ? ಗಾಳಿ ಯಾಕೆ ಬೀಸ್ತದೆ? ಹಾ, ಬ್ರಹ್ಮನ ಭಯ. ಗಾಳಿ ಬೀಸ್ತಿಲ್ಲ ಅಂತಂದ್ರೆ ಬಂದ್ಬಿಡ್ತಾನ ಬ್ರಹ್ಮ ಕೈಯಾಗ ವಜ್ರ ಹಿಡ್ಕೊಂಡು. ಭಯಗೊಂಡು ಗಾಳಿ ಬೀಸ್ತದೆ, ಭಯಗೊಂಡು ಸೂರ್ಯ ಉದಯ ಆಗ್ತಾನೆ. ಭೀಷ ಉದೇತಿ ಸೂರ್ಯ, ಭೀಷಾತ್ ವಾತಪ್ಪವತ್, ವಾತ ಗಾಳಿ. ಹಾಗೆ ಇದು ದೊಡ್ಡದೂ ಹೌದು, ಅಷ್ಟೇ ಭಯಕಾರಕವೂ ಹೌದು. ಎರಡೂ ಸೇರಿಸಿದರೆ ಮಹತ್ ಭಯಂ, ದೊಡ್ಡ ಭಯಕಾರಕ. ವಜ್ರಮುದ್ಯುತಂ, ವಜ್ರಮುದ್ಯತಂ, ವಜ್ರಮುದ್ಯತಂ, ಉದ್ಯತಮಿವ ವಜ್ರಂ. ಎಷ್ಟು ಭಯಕಾರಕ ಅಂದರೆ, ಉದಾಹರಣೆ ಕೊಡ್ತಾರೆ, ವಜ್ರಂ ಉದ್ಯತಂ. ವಜ್ರಾಯುಧವನ್ನು ಕೈಯಿಂದ ಎತ್ತಿ ಹಿಡಿದಷ್ಟು ಭಯಕಾರಕ. ಯಥಾ ವಜ್ರ ಉದ್ಯತಕರಂ ಸ್ವಾಮಿನಂ ಅಭಿಮುಖೀಭೂತಂ ದೃಷ್ಟ್ವಾ ಭೃತ್ಯಾ ನಿಯಮೇನ ತತ್ಶಾಸನೇ ವರ್ತಂತೆ. ಅವರ ಯಜಮಾನ ವಜ್ರಾಯುಧ ಹಿಡ್ಕೊಂಡು ಕೈಯಿಂದ ಎತ್ತಿ ಹಿಡ್ಕೊಂಡು ನಿಂತ್ಕೊಂಡ ಅಂತಂದರೆ, ಅವನ ಸೇವಕ ಏನು ಮಾಡ್ತಾನೆ, ಏ ಬೇಡ ಬಿಡಪ್ಪ, ಸುಮ್ಮನೆ ಅವ್ರು ಹೆಂಗೆ ಹೇಳ್ತಾರೆ ಮಾಡಿದ್ರೆ ಸಾಕು, ಶಾಸನೇ ಅವ್ರೇನು ನಿಯಮ ಹಾಕ್ಕೊಟ್ಟಾರೋ ಆ ನಿಯಮದಿಂದ ನಡ್ಕೊಂಡ್ರೆ ಸಾಕಪ್ಪ ಅಂಥೇಳಿ ವರ್ತಂತೆ. ಸತ್ಯ, ಅಪ್ಪ ಕೈಯಾಗ ಬೆರಟ್ ಹಿಡಿದ ಅಂದರೆ ಸುಮ್ಮನೆ ಹೋಗಿ ಓದ್ಲಿಕ್ಕೆ ಕೊಡ್ತಾನ ಯಾರು ಬೆರಟು ವರ್ತ. ಅವ್ರಿಗೆ ಗೊತ್ತು ನೋಡ್ರಿ ಈ ಬೆರಟಿನ ಮಹಿಮಾ ಏನೊಂದು ಗೊತ್ತು ಅವನಿಗೆ. ಹೀಗಾಗಿ ಅಪ್ಪನ ಕೈಯಲ್ಲಿ ಬೆರಟು ಬಂತೋ ಇನ್ನು ಅಪಾಯ ಕಾದಿದೆ. ಶಾಸನೇ ವರ್ತಂತೆ, ಶಾಸನೆ ಅಂದರೆ ಗೊತ್ತಾಯ್ತದ, ಶಾಸನೆ ಅಂದರೆ ನಿಯಮಗಳು. ಆ ಸೇವಕ ಏನು ಮಾಡ್ತಾನೆ, ಯಜಮಾನ ಕೈಯಲ್ಲಿ ವಜ್ರಾಯುಧ ಕಂಡ ತಕ್ಷಣ ಇವನು ಹೋಗಿ ಸುಮ್ಮನೆ ತನ್ನ ಕೆಲಸ ಏನು ಶಾಸನ, ಅವನಿಗೇನು ಕೆಲಸ ಹಾಕಿಕೊಟ್ಟಿರ್ತಾರೆ ಆ ಕೆಲಸದಲ್ಲಿ ತೊಡಗುತ್ತಾನೆ. ಹಾಗೆ ತಥಾ ಇದಂ ಚಂದ್ರ ಆದಿತ್ಯ ಗ್ರಹ ನಕ್ಷತ್ರ ತಾರಕಾದಿ ಲಕ್ಷಣ ಜಗತ್ ಸ ಈಶ್ವರಂ ನಿಯಮೇನ ಕ್ಷಣಮಪಿ ಅವಿಶ್ರಾಂತಂ ವರ್ತತೆ ಇತ್ಯುಕ್ತಂ ಭವತಿ. ಈ ಚಂದ್ರ, ಈ ನಕ್ಷತ್ರ, ಈ ಗ್ರಹಗಳು, ಈ ರಾತ್ರಿ, ಈ ಹಗಲುಗಳು ಏನಾಗ್ತವೆ, ಇವೆಲ್ಲ ಈಶ್ವರ ನಿಯಮದಂತೆ ಒಂದು ಕ್ಷಣವೂ ರೆಸ್ಟ್ ಮಾಡದೆ ಅವಿಶ್ರಾಂತ 24/7 ಒಂದು ಕ್ಷಣವೂ ರೆಸ್ಟ್ ಇಲ್ಲ, ತೊಡಗಿಬಿಟ್ಟವು ಕೆಲಸದಲ್ಲಿ. ಕ್ಷಣಮಪಿ ಅವಿಶ್ರಾಂತಂ ವರ್ತತೆ ಇತ್ಯುಕ್ತಂ ಭವತಿ ಅನ್ನುವುದು ನಾವು ಇಲ್ಲಿ ಹೊಂದಿಸಿಕೋಬಹುದು. ಏತದ್ವಿದುಃ ಸ್ವಾತ್ಮ ಪ್ರವೃತ್ತಿ ಸಾಕ್ಷಿಭೂತಮೇಕಂ ಬ್ರಹ್ಮ ಅಮೃತಃ ಅಮರಣಧರ್ಮಾಣಃ ತೇ ಭವಂತಿ. ಏ ವಿಧುಃ ಏತತ್, ಇಂತಹ ಈ ಬ್ರಹ್ಮನನ್ನು ಸ್ವಾತ್ಮ ಪ್ರವೃತ್ತಿ ಸಾಕ್ಷಿಭೂತಮೇಕಂ, ವೆರಿ ಬ್ಯೂಟಿಫುಲ್. ಈ ಬ್ರಹ್ಮನನ್ನು ಇದೊಂದು ವಸ್ತು ಅಂತ ತಿಳ್ಕೋಬಾರ್ದು, ಇದೊಂದು ಪದಾರ್ಥ ಅಂತ ತಿಳ್ಕೋಬಾರ್ದು, ಇದೊಂದು ನಾಮರೂಪದ ಒಂದು ಘಟಕ ಅಂತ ತಿಳ್ಕೋಬಾರ್ದು. ಮತ್ತು ಏನಂತ ತಿಳ್ಕೋಬೇಕು, ಇದನ್ನು ಸ್ವಾತ್ಮ ಪ್ರವೃತ್ತಿ ತನ್ನಲ್ಲಿಯ ಸಹಜತೆ ಸಾಕ್ಷೀಭೂತಂ, ತನ್ನಲ್ಲಿಯ ಸಹಜವಾದ ಅಸ್ತಿತ್ವ ಏನು, ನಾನು ಸಾಕ್ಷಿ. ಹಾಗೆ ಅನೇಕ ಸಾಕ್ಷಿಗಳು ಇರಬೇಕಲ್ವೋ, ಇಲ್ಲ, ಒಂದೇ ಸಾಕ್ಷಿ, ಏಕಂ ಬ್ರಹ್ಮ ಸಾಕ್ಷಿಭೂತಂ, ಆ ಬ್ರಹ್ಮನೇ ನಾನು ಅಂತ ಯಾರು ತಿಳಿತಾರೋ ಅವರು ಅಮೃತಃ, ಗೊತ್ತಾಯ್ತು ನಚಿಕೇತ, ಈ ಬ್ರಹ್ಮವಿದ್ಯೆಯನ್ನು ಈ ರೀತಿಯಾಗಿ ತಿಳ್ಕೋಬೇಕು. ಅದನ್ನು ಅಲ್ಲೂ ಹೋಗಿ ತಿಳ್ಕೋತೀನಿ, ಇಲ್ಲಿ ಹೋಗಿ ನೋಡ್ತೀನಿ, ಮತ್ತೊಂದು ಕಡೆ ಹೋಗಿ ತಂದ್ಕೋತೀನಿ, ಯಾರೋ ತಂದು ಕೊಡ್ತಾರೆ ನನಗೆ. ಇದು ಇದು ಇದು ಕ್ರಮನೇ ಅಲ್ಲ. ಈ ಕ್ರಮ ಹೇಗಿರ್ತದೆ, ಆ ಬ್ರಹ್ಮನು ನಾನೇ. ಯಾವ ಬ್ರಹ್ಮ? ಜಗತ್ತಿಗೆ ಮೂಲನಾದ ಬ್ರಹ್ಮನು ನಾನೇ. ಯಾವ ಬ್ರಹ್ಮ? ಜಗತ್ತಿಗೆ ಮೂಲವಾದ ಬ್ರಹ್ಮ ನಾನೇ. ಜಗತ್ತೆಲ್ಲವೂ ನಿಯಮದಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಭಯಗ್ರಸ್ತವಾದಂಥದ್ದಕ್ಕೆ ಕಾರಣ ಆ ಬ್ರಹ್ಮ. ಈಶಣಾತ್ರಯಗಳನ್ನು ತ್ಯಾಗ ಮಾಡಿ ಆ ಮೂಲಕವಾಗಿ ಅವಿದ್ಯಾ ಕಾಮ ಕರ್ಮ ಅನ್ನುವ ಬೀಜವನ್ನು ಅಡಿಸಿ ಹಾಕಲಿಕ್ಕೆ ಅನುಕೂಲವಾದಂತಹ ಜ್ಞಾನವನ್ನು ಹೊಂದುವಂತಹದ್ದು ಯಾವುದೋ ಆ ಬ್ರಹ್ಮ. ಆ ಬ್ರಹ್ಮನು ನಾನೇ. ಏನು ಅಂದುಕೊಂಡೇನಿ ಅದು ನಾನಲ್ಲ. ಯಾವುದು ನಾನು ಅದನ್ನು ಅಂದುಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇನು ಅಂದುಕೊಂಡೇನಿ? ಜೀವ ಅಂದ್ಕೊಂಡೀನಿ, ಹೆಂಗಸು ಅಂದ್ಕೊಂಡೀನಿ, ಮುದುಕ ಅಂದ್ಕೊಂಡೀನಿ, ಯುವಕ ಅಂದ್ಕೊಂಡೀನಿ, ಹುಟ್ಟೀನಿ ಅಂದ್ಕೊಂಡೀನಿ, ಸಾಯ್ತೀನಿ ಅಂದ್ಕೊಂಡಿದ್ದೀನಿ. ಇದು ಯಾವುದು ನಾನಲ್ಲ, ಕೇವಲ ಸಾಕ್ಷಿ ಬ್ರಹ್ಮ ಮಾತ್ರ ನಾನು. ಸ್ವಾತ್ಮ ಪ್ರವೃತ್ತಿ ಸಾಕ್ಷಿಭೂತಮೇಕಂ ಬ್ರಹ್ಮ ಅಂತ ಯಾರು ತಿಳಿತಾರೋ ತೇ ಅವರು ಅಮೃತಾಹ ಭವಂತಿ. ಅವರು ಅಮೃತ ಸ್ವರೂಪರಾಗುತ್ತಾರೆ. ಏನು ಅಮೃತ ಸ್ವರೂಪ ಅಂದರೆ ಅಮರಣ ಧರ್ಮಾಣ, ಮರಣರಹಿತವಾದ ಧರ್ಮವನ್ನು ಹೊಂದುತ್ತಾರೆ. ಧರ್ಮ ಅಂದರೆ ಸಹಜತೆ, ಅವರ ಸ್ವಭಾವ. ಅವರ ಸ್ವಭಾವ ಏನಾಗ್ತದೆ? ಮರಣರಹಿತವಾಗಿರ್ತದೆ ಅನ್ನೋದನ್ನು ತಿಳಿದವರಾಗಿರುತ್ತಾರೆ. ಭಾಷ್ಯ ಮತ್ತೆ ಕಥಂ ತದ್ಭಯಾತ್ ಜಗದ್ ವರ್ತತೆ ಇತಿ ಆಹ. ಅವನಿಗೆ ಹೆದರಿಕೊಂಡು ಜಗತ್ತೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿವಿ ಅಂತ ಹೇಳಿದ್ರಲ್ಲ, ಅವನಿಗೆ ಹೆದರಿಕೊಂಡು ತೊಡಗಿವಿ ಅಂತಂದರೆ ಹೆಂಗೆ? ಅವನಿಗೇ ಹೆದರಿಕೊಂಡು ಎಲ್ಲ ಕೆಲಸ ನಡೀತಾ ಇದೆ ಅನ್ನೋದನ್ನು ಹೇಗೆ? ಎಲ್ಲೋ ಒಂದು ಪಕ್ಷಿ ಇರ್ತದೆ, ಗುರುಮಂದಿರ ಗಿಡದ ಮೇಲೆ ಒಂದಿರ್ತದೆ, ಅದರದ್ದು ಇನ್ನೊಂದು ಫ್ರೆಂಡ್ ಪಕ್ಷಿ ಎಲ್ಲೋ ಇರ್ತದೆ, ಗೂಕ್ ಗೂಕ್ ಗೂಕ್ ಗೂಕ್ ಗೂಕ್ ಅಂತದಂತದೆ. ಅದು ಅಂದ ತಕ್ಷಣ ಇದು ಗೂಕ್ ಗೂಕ್ ಗೂಕ್ ಗೂಕ್ ಗೂಕ್ ಅಂತಿದಂತ ನಾನು ಕೇಳ್ಕೋತೇ ಇದ್ದೆ. ಅದು ಅನ್ನಲಿಲ್ಲ ಅಂದ್ರೆ ಇದು ಏನಿಲ್ಲ, ಸುಮ್ಮನೆ ಇರ್ತದೆ. ಅದು ಮೊದಲು ಅದು ಅನ್ಬೇಕು, ಗೂಕ್ ಗೂಕ್ ಗೂಕ್ ಗೂಕ್ ಗೂಕ್ ಗೂಕ್ ಆಮೇಲೆ ಇದಂತ ನಿಯಮೇನ. ಆ ಮಧ್ಯದಲ್ಲಿ ಯಾವ್ಯಾವ ಪಕ್ಷಿಗಳು ಏನೇನೆಲ್ಲ ಮಾಡ್ತಿರ್ತವೆ, ಅದು ಯಾವುದಕ್ಕೂ ಉತ್ತರ ಕೊಡೋಂಗಿಲ್ಲ. ಅದೇ ಹಬ್ಬ ದಿನ ಅಂದ್ರೆ ಅವು ಕೂಡ ಮಾವಾಳು ಮಾವಾಳು ಅಂತ. ಅಂಚಿಗಲ್ಲ ಅಂಚಿಗಲ್ಲ, ಏ ನಮ್ಮವ್ರು ಬಿಡ್ರಿ, ನಮ್ಮವ್ರು ನಮ್ಮ, ಏ ಇವ್ರು ನಮ್ಮವ್ರು ಬಿಡ್ರಿ. ಓ ರಾಮ, ಎಲ್ಲ ಪಕ್ಷಿಗಳಲ್ಲೂ ಇದೆಯಲ್ಲಪ್ಪ, ಈ ಜಾತಿ ತೆಗೆದು ಹಾಕೋದು ಹೆಂಗೆ? ಪಕ್ಷಿಗಳಲ್ಲಿ ಇದ್ದದ್ದು ಸಹಜತೆ, ಮನುಷ್ಯನಲ್ಲಿದ್ದದ್ದು ಪ್ರಯತ್ನಪೂರ್ವಕವಾಗಿ ಗೊಂದಲಗಳನ್ನು ಮಾಡಿಕೊಂಡದ್ದು, ಆಮಂತ್ರಿಸಿಕೊಂಡದ್ದು, ಆಹ್ವಾನಿಸಿಕೊಂಡದ್ದು. ಪಕ್ಷಿಗಳು ಸಹಜವಾಗಿ ಆ ಕೋಗಿಲೆಯ ಕಲರವ, ಆಹಾ ಎಷ್ಟು ಕೋಗಿಲೆ ಸಾಕೇ ಅವ್ವ ನೀನು, ಅವನು ಎರಡು ಮೂರು ಇಟ್ಕೋಬೇಕು, ಆಕೆಲ್ಲ ಬಿಟ್ಬಿಡ್ಬೇಕು ಅವನು. ಜಗತ್ ತದ್ಭಯಾತ್ ಆ ಬ್ರಹ್ಮನಿಗೆ ಹೆದರಿಕೊಂಡು ಕಥಂ ವರ್ತತೆ ಅದು ಹೇಗೆ ಹೆದರಿಕೊಂಡಿರ್ತಾವೆ ಅನ್ನೋದನ್ನು ತಿಳಿಸ್ರಿ. ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ ಈ ಬ್ರಹ್ಮನ ಭಯದಿಂದ ಅಗ್ನಿ ತಪತಿ ಅಗ್ನಿ ಸುಡುತ್ತದೆ 24/7 and 27 ಇಲ್ಲ ರೀ, ರಾತ್ರಿ ಹೊತ್ತಿನ ತಂಪಾಗಿರ್ತದೆ, ಹಗಲೊತ್ತಿನ ಸುಡ್ತದೆ. ಇಲ್ಲ ಇಲ್ಲ ಇಲ್ಲ, ಬಳ್ಳಾರಿಯೊಳಗೆ ಅಗ್ನಿ ಸುಡುತ್ತದೆ, ಹಿಮಾಲಯದಲ್ಲಿ ತಂಪಾಗಿರ್ತದೆ. ಇಲ್ಲ ಇಲ್ಲ, ಅವರೇ ಮಾನಸ್ ಸರೋವರಕ್ಕೆ ಹೋಗಲಿಕ್ಕೆ ಚೈನಾದವರು ಹೈವೇ ಮಾಡಿಕೊಟ್ಟಾರೆ, 6th line ಹೈವೇ, 3 line ಹೋಗಲಿಕ್ಕೆ 3 line ಬರಲಿಕ್ಕೆ. ಅವರಪ್ಪ ನಮ್ಮದೇ ಭೂಮಿ ಅದು ತಗೊಂಡಿದ್ರು ಮಾಡಿಕೊಟ್ಟಾರೆ. ಅವರೇ 6 ತಿಂಗಳು ಮಾಡಿದ್ದಾರೆ ನೋಡ್ರಿ, 27 kilometers ಎಷ್ಟು ಅದು, ಹಿಂಗೆ ಹತ್ತೋದು ಇಳಿಯೋದು ಮಾಡ್ಕೊಂಡು ಹೋಗಬೇಕಾಗಿತ್ತು, ಈಗಿಲ್ಲ. ಅದನ್ನು ಹೇಗೆ ಮಾಡಿದ್ದಾರೆ ಅಂತಂದರೆ 8 feet, 10 feet, 20 feet ಐಸನ್ನು ಕೊರೆದಿದ್ದಾರೆ. ಅರ್ಥ ಆಗಲ್ಲ ಹೇಳಿದ್ ನಿಮಗೆ, ಐಸ್ ಇರ್ತದಲ್ಲ ಐಸನ್ನು ಕೊರೆದಿದ್ದಾರೆ, ಹಿಂಗೆ ಕೊರೆದು ರಸ್ತೆ ಒಳಗೆ. ಸೊ ಎವ್ರಿ 1 hour ಉಪ್ಪು ನೀರನ್ನು ಸಿಂಪಡಿಸ್ತಾರೆ ಅದ್ರ ಮೇಲೆ, ರಸ್ತೆ ಮೇಲೆ. ಇಲ್ಲಾಂದ್ರೆ ಏನಾಗ್ತದೆ, ಆ ನೀರು ಐಸ್ ನೀರಿಂಗ್ ಕರಿ ಬರ್ತದಲ್ಲ ಅದು ಐಸ್ ಆಗಿಬಿಡ್ತದೆ. ಎವ್ರಿ 1/2 hour, 1 hour ಅದು ನೀರು, ಉಪ್ಪಿನ ನೀರು ಸಿಂಪಡಿಸುವಂಥದ್ದು ಒಂದು ಟ್ರಕ್ ಇರ್ತದೆ. ಅದೇ ಅಮೇರಿಕನೋಗಿ ಸಾಕಷ್ಟು ನೋಡಿದ್ದು ನಾನು. ಅವು ಅವು ಅವು ಅವು ನೀರು ಹಿಂಗೆ ಸಿಂಪಡಿಸ್ತಾ ಹೋಗ್ತ, ಅದು ಉಪ್ಪು ನೀರು ಬಿದ್ದ ತಕ್ಷಣ ಐಸ್ ಕರಗಿಬಿಡ್ತದೆ, ಅಂದರೆ ಐಸ್ ಆಗಲಿಕ್ಕೆ ಬಿಡೋಂಗಿಲ್ಲ. ಉಪ್ಪು ನೀರು ಹಾಕಿದ ತಕ್ಷಣ ಎಷ್ಟೊಂದು ಸಾಹಸದ ಕಾರ್ಯ ಅದು. ಐಸನ್ನು ಹಿಂಗೆ ಕೊರೀತಾರೆ, ಕೊರೀತಾರೆ ಹಿಂಗೆ ಕೊರೀತಾರೆ, ಕೊಯ್ದು ರಸ್ತೆ ಮಾಡಿದ್ದಾರೆ. ಅದು ಟಾರ್ ಹೆಂಗೆ ಕೂತ್ಕೊಂಡು ಅದ್ರ ಮೇಲೆ ಸಾಲ ಅಲ್ಲಿಸಿ ವಿಜ್ಞಾನ. ಸೊ ಅಂತಹ ಹಿಮಾಲಯದಲ್ಲಿ ಅಗ್ನಿಯು ತಂಪಾಗಿರುತ್ತದೆ ಅಂತ ಇಲ್ಲ, ಅಗ್ನಿಯು ಯಾವತ್ತಿಗೂ ಸುಡುತ್ತದೆ ಸುಡುತ್ತದೆ ಸುಡ್ತಾನೇ ಇರ್ತದೆ. ಯಾರ ಭಯದಿಂದ ಸುಡುತ್ತದೆ, ನೀ ಯಾಕೆ ಸುಡ್ತೀಯ ಅಂತ ಕೇಳೋರು ಯಾರಿದ್ದಾರೆ? ಬ್ರಹ್ಮ. ಭಯಾತ್ ಬ್ರಹ್ಮ ಭಯಾತ್ ಅಗ್ನಿ ಅಸ್ಯ ಅಗ್ನಿ ತಪತಿ ಭಯಾತ್ ತಪತಿ ಸೂರ್ಯ. ಸೂರ್ಯನು ಏನು ಬೆಂಕಿಯನ್ನು ಉಗುಳುತ್ತಾ ಇದ್ದಾನೆ. ವಾಸ್ತವಿಕವಾಗಿ ನಿಮ್ಮೆಲ್ಲ ಗೊತ್ತಿರಬೇಕು, ಸೂರ್ಯ ಈ ಪ್ರಕಾರವಾಗಿ ಒಂದು ಗಟ್ಟಿ ಮಣ್ಣಿನ ಭೂಮಿ ಅಲ್ಲ, ಅದು ಅದು ಹ್ಯೂಜ್ ಗ್ಯಾಸ್. ಸೃಷ್ಟಿಯ ಆದಿಯಿಂದಲೂ ಕೂಡ ಅದು ಗ್ಯಾಸ್ ಉರಿತಾನೇ ಇದೆ. ಹೆಚ್ ಪಿ ಗ್ಯಾಸ್ ಇರ್ತದಲ್ಲ ಸಿಲಿಂಡ್ರೊಳಗೆ, ಹಂಗೆ ಅದಷ್ಟು ಏನು ನಾವು ನೋಡ್ತೀವಿ ಅದಷ್ಟು, ಎಷ್ಟು 1000 kilometers ವ್ಯಾಸದ ಅಂತದಕ್ಕೆ ಅಷ್ಟು ಸಾಲಿಡ್ ಗ್ಯಾಸ್ ಅದು, ಅದು ಉರಿತಾ ಇದೆ ಯಾವಾಗಿನಿಂದ. ಅಂದರೆ ಎಷ್ಟು ಗ್ಯಾಸ್ ಇರ್ಬೋದು, ಒಂದು ಪೈಪ್ ಲೈನ್ ಹಾಕಬಾರ್ದು ಅಲ್ಲಿಂದ. ಏನೀಗ ಆ ಕಾಲ ದೂರ ಇಲ್ಲ, ಏನೇನು ಮಾಡ್ತಾರೆ ಆಶ್ಚರ್ಯ ಆಗ್ತದೆ. ಇವರು ಚೈನಾದವರು, ಚೈನಾದವರು ಅಂತ ಕಾಣಿಸ್ತದೆ, ಹೌದು ಚೈನಾದವರು. 27 ಕಿಲೋಮೀಟರ್, 27 ಅಡಿ ಅಲ್ಲ, 27 ಮೀಟರ್ ಅಲ್ಲ, 27 ಕಿಲೋಮೀಟರ್ ಎತ್ತರ ಒಂದು ಲಿಫ್ಟ್ ಮಾಡಲಿಕ್ಕೆ, ಲಿಫ್ಟ್ ಸರತ ಹೋಗೋದಲ್ಲಿಗೆ, ಬರೀ ಲಿಫ್ಟ್, ಅತಿ ದೊಡ್ಡ ಲಿಫ್ಟ್ ಪ್ರಪಂಚದಲ್ಲಿ, ಅತಿ ದೊಡ್ಡ ಲಿಫ್ಟ್. ನಾನು 1 ಕಿಲೋಮೀಟರ್ ತನಕ ನೋಡೀನಿ, ಬುರ್ಜ್ ಖಲೀಫಾ ದುಬೈದೊಳಗೆ ಏನಿದೆ ಅದು 1 ಕಿಲೋಮೀಟರ್ ಪ್ಲಸ್ ಅದು ಎತ್ತರ, ಅಲ್ಲಿ ತನಕನೂ ಲಿಫ್ಟ್ ಇದೆ ಅಷ್ಟು ನಾನು ನೋಡಿದ್ದೀನಿ. ಇದೇನ್ರಿ 27 ಕಿಲೋಮೀಟ್ರು, ಅದು ಅಲುಗಾಡೋದು ಹೆಂಗೆ, ಒಯ್ದಾಡೋದು ಹೆಂಗೆ, ಗಾಳಿ ಹೆಂಗೆ ತಡ್ಕೋತದೆ, ಒಳಗಿದ್ದವ್ರು ಹಣೆ ಬರ ಏನು, ಅದು ಹೋಗ್ಬೇಕಾದ್ರೆ ಲಿಫ್ಟ್ ಹೋಗ್ಬೇಕಾದ್ರೆ ಹಿಂಗೆ ಆತಂದ್ರೆ ಒಳಗಿದ್ದವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಕಲ್ಪನೆ ಕೂಡ ಮಾಡಲಿಕ್ಕಾಗೋದಿಲ್ಲ. ಇವರೆಲ್ಲ ಹೀಗೆ ಸೂರ್ಯ ತಪತಿ, ಸೂರ್ಯ ತಪತಿ ಮಜಾ. ಆ 27 ಕಿಲೋಮೀಟರ್ ಮೇಲೆ ಒಗದು ಬಟ್ಟೆ ಒಣ ಹಾಕಿದರೆ, ಕೆಳಗೆ ಒಣ ಹಾಕಿದರೆ ಎಷ್ಟು ಸೆಕೆಂಡ್ ವ್ಯತ್ಯಾಸದಲ್ಲಿ ಅವು ಒಣಗ್ತವೆ, ಏನು ವ್ಯತ್ಯಾಸ ಇಲ್ಲ. ಏನಂದ್ರೆ ಆಡೆಡ್ ಏನಂದ್ರೆ ಸ್ವಲ್ಪ ಗಾಳಿ ಇರ್ತದೆ ಅಲ್ಲಿ ಜಲ್ದಿ ಒಣಗ್ಬೋದು ಅಷ್ಟೇ, ಆದರೆ ಸೂರ್ಯನ ತಾಪ ಮಾತ್ರ ಅಲ್ಲಿಯೂ ಅಷ್ಟೇ ಇರ್ತದೆ ಇಲ್ಲಿಯೂ ಅಷ್ಟೇ ಇರ್ತದೆ. ನೀವು ಮೀಟ್ರ್ ಹಚ್ಚಿದರೆ ತಾಪ ಕಡಿಮೆ ತೋರಿಸಿದ್ದೆ, ಆದರೆ ಸೂರ್ಯನ ತಾಪ ಕಡಿಮೆ ಆಗಿರೋದಿಲ್ಲ, ಗಾಳಿ, ಗಾಳಿಯ ತಂಪು ಜಾಸ್ತಿ ಆಗಿರ್ತದೆ, ಆದ್ದರಿಂದ ಮೀಟ್ರ್ ಕಡಿಮೆ ತೋರಿಸ್ತದೆ, ಆದರೆ ತಾಪ ಮಾತ್ರ ಅಲ್ಲಿ ಇಲ್ಲಿ ಎಲ್ಲ ಒಂದೇ ಇರ್ತದೆ. ಇದೆ ಹಾಗೆ ಸೂರ್ಯ ತಪತಿ. ಇನ್ನು ಇಂದ್ರ, ವಾಯು, ಮೃತ್ಯು, ಇವರೆಲ್ಲ ಏನು ಆ ಬ್ರಹ್ಮನಿಗೆ ಹೆದರ್ಕೊಂಡು ತಮ್ಮ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಇಂದ್ರಶ್ಚ ವಾಯುಶ್ಚ ಮೃತ್ಯು ಪಂಚಮಹಾಮೃತ್ಯು ಧಾವತಿ. ಪಂಚಮಹಾಮೃತ್ಯು ಅಲ್ಲಿ ತೈತ್ರಿಯದಲ್ಲಿ ಬರ್ತದಲ್ಲ, ಮೃತ್ಯುರ್ಧಾವತಿ ಪಂಚಮ ಇದಿ ಬರ್ತದಲ್ಲ. ಈ ಮೃತ್ಯುವಿಗೆ ಪಂಚಮ ಅಂತ ಯಾಕೆ ಕರೆದ್ರು, ಇನ್ನು ತೈತ್ರಿಯನ್ನ ತೆಗೆದು ನೋಡಬೇಕು, ಇದು ಕೊಟ್ಟಿಲ್ಲ ಭಾಷೆಯಲ್ಲಿ ಕೊಟ್ಟಿಲ್ಲ. ಮೃತ್ಯುವಿಗೆ ಪಂಚಮ ಅಂತ ಯಾಕೆ ಕರೆದ್ರು, ಓಕೆ ಭಾಷೆ ನೋಡೋಣ. ಭಯಾತ್ ಭೀತ್ಯ ಅಸ್ಯ ಪರಮೇಶ್ವರಸ್ಯ ಅಗ್ನಿಃ ತಪತಿ. ಭಯಾತ್ ತಪತಿ ಸೂರ್ಯ, ಭಯಾತ್ ಇಂದ್ರಶ್ಚ ವಾಯುಶ್ಚ ಮೃತ್ಯುಃ ಧಾವತಿ ಪಂಚಮಃ. ಈ ಭಯದಿಂದಾಗಿಯೇ, ಈ ಬ್ರಹ್ಮನ ಭಯದಿಂದಾಗಿಯೇ, ಈ ಪರಮೇಶ್ವರನ ಭಯದಿಂದಾಗಿಯೇ ಅಗ್ನಿ ತಪತಿ, ಅಗ್ನಿಯು ಅದು ಸುಡ್ತಾ ಇರುತ್ತದೆ. ಸೂರ್ಯ ತಪತಿ ಭಯಾತ್, ಇದೇ ಬ್ರಹ್ಮನ ಭಯದಿಂದ ಸೂರ್ಯನು ಕೂಡ ಬೆಳಗುತ್ತಾ ಇರ್ತಾನೆ. ಭಯಾತ್ ಇಂದ್ರಶ್ಚ ವಾಯುಶ್ಚ, ಇಂದ್ರ ವಾಯು ಇತರ ಎಲ್ಲ ದೇವತೆಗಳು ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಿದ್ದಾರೆ, ಏಕೆಂದರೆ ಭಯಾತ್. ಮೃತ್ಯು ಧಾವತಿ ಪಂಚಮಃ, ಈ ಮೃತ್ಯು ಧಾವತಿ ಪಂಚಮಃ ಇದನ್ನು ಸ್ವಲ್ಪ ನೋಡಬೇಕಿದೆ ಏನಂತೇಳಿ. ಮೃತ್ಯು ಧಾವತಿ ಪಂಚಮಃ ಅಷ್ಟೇ ಅದೇ ಅಗ್ನಿಹಿ ಸೂರ್ಯ ಇಂದ್ರ ವಾಯು. ಬಟ್ ಇವು ಯಾರು ಕ್ರಮದಲ್ಲಿಲ್ಲ, ಇವರು ಕ್ರಮದಲ್ಲಿದ್ದರೆ ಐದನೇವನು ಅಂತ ಹೇಳ್ಬೋದಾಗಿತ್ತು. ಈಗ ಐದನೇವನು ಅಂತ ಹೇಳಬೇಕಾದ್ರೆ ಕ್ರಮದಲ್ಲಿ ತೊಗೊಂಡಿದ್ದಾರೆ, ಮುಂಚಿನ ಎಲ್ಲ ಕ್ರಮದಲ್ಲಿ ಇಲ್ಲ. ಹಂಗಿರೋದು ಬೇರೆ ಅರ್ಥ ಇರಬೇಕು ಅಂತ ಅನಿಸ್ತದೆ ನನಗೆ. ಪಂಚಮಹಾಮೃತ್ಯು ಧಾವತಿ, ಸದ್ಯಕ್ಕೆ ಇದೇ ಅರ್ಥ ಇಟ್ಕೊಳ್ರಿ. ಅಗ್ನಿಹಿ ಸೂರ್ಯ ಇಂದ್ರ ವಾಯು ಮೃತ್ಯು. ನಹಿ ಈಶ್ವರಾಣಾಂ ಲೋಕಪಾಲಾನಾಂ ಸಮರ್ಥಾನಾಂ ಸತಾಂ ನಿಯಂತಾಚೇತ್ ವಜ್ರ ಉದ್ಯುತಕರವನ್ ನ ಸ್ಯಾತ್ ಸ್ವಾಮಿ ಭಯಭೀತಾನಾಂ ಇವ ಭೃತ್ಯಾನಾಂ ನಿಯತಾ ಪ್ರವೃತ್ತಿ ಉಪಪದ್ಯತೆ. ಸ್ವತಃ ಇವರೆಲ್ಲರೂ ಲೋಕಪಾಲಕರೇ ಆಗಿದ್ರೆ ಏನಾಯ್ತು? ಅಗ್ನಿ ಲೋಕಪಾಲಕ, ಸೂರ್ಯ ಲೋಕರಕ್ಷಕ ಇದ್ರೇನಾಯ್ತು? ಈಶ್ವರಾಂ ಲೋಕಪಾಲಾನಾಂ ಸಮರ್ಥಾನಾಂ, ಭಾರಿ ಸಾಮರ್ಥ್ಯ ಹೊಂದಿದ್ರೆ ಏನಾಯ್ತು? ಸತಾಂ ನಿಯಂತಾಚೇತ, ನಿಯಂತ್ರಿಸುವರೊಬ್ಬರಿದ್ರೆ ಮಾತ್ರ ಇವರು ಕೆಲಸದಲ್ಲಿ ತೊಡಗ್ತಾರೆ. ಹೊಸ ನಮ್ಮ ದೇಶದೊಳಗೆ ನಿಯಮ ಹಿಂಗದ ಅಂತ ಕಾಣಿಸ್ತದೆ, ದೇಶ ಸಂಸ್ಕಾರ ಹಿಂಗದ ಕಾಣಿಸ್ತದೆ. ಮ್ಯಾಲೆ ನಿಂತ್ಕೊಂಡು ಹೇಳಿದ್ರನ್ನ ಮಾಡ್ತಾರೆ, ಹೇಳಿಲ್ಲ ಅಂದ್ರೆ ನೀನು ಯಾಕೋ ನೀನು ಹಂಗೆ ಯಾಕೋ ಹೋಗ ನೋಡ್ರಿ. ಎಲ್ಲ ಸೈಕಾಲಜಿನೇ ಹಂಗದ ಅಂತ ಕಾಣಿಸ್ತದೆ. ಲೋಕಪಾಲಾನಾಂ ಸಮರ್ಥಾನಾಂ ಸತಾಂ ನಿಯಂತ ಚೇತ, ನಿಯಂತ ಚೇತ ನಿಯಂತ್ರಿಸೋರಿದ್ದದ್ದಾದರೆ ಹೇಗಪ್ಪ? ವಜ್ರ ಉದ್ಯುತಕರವತ್, ಒಬ್ರು ಯಾರೋ ವಜ್ರಾಯುಧವನ್ನು ಎತ್ತಿ ಹಿಡಿದವರು ಒಬ್ರು ಇಲ್ಲ ಅಂತಂದರೆ ಯಾವ ನಿಯಮಗಳು ಕೆಲಸ ಮಾಡೋದಿಲ್ಲ. ಅವನು ಹಿಡ್ದಾನೆ ಅಂದರೆ ಓ ಇಲ್ಲಪ್ಪ ಮಾಡೋಣ ಅಂತ ಮಾಡ್ತಾರೆ. ಸ್ವಾಮಿ ಭಯಭೀತಾನಾಮಿವ ಭೃತ್ಯಾನ, ಸೇವಕನಿಗೆ ಒಡೆಯನ ಭಯ ಹೇಗಿರ್ತದೋ ಹಾಗೆ ಭೃತ್ಯಾನ ನಿಯತ ಪ್ರವೃತ್ತಿ ಉಪಪದ್ಧತಿ. ಇಹ ಚೇದಶಕದ್ಬೋದ್ಧುಂ ಇಹ ಚೇದಶಕದ್ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಸಃ ತತಃ ಸರ್ಗೇಷು ಲೋಕೇಶು ಶರೀರತ್ವಾಯ ಕಲ್ಪತೆ. ಇಹ ಚೇದಶಕದ್ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಸಃ ತತಃ ಸರ್ಗೇಷು ಲೋಕೇಶು ಶರೀರತ್ವಾಯ ಕಲ್ಪತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ.